ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಕೇಳಿ ಶ್ರೀಧರ್ ಡಿಎಸ್ ವಿರಚಿತ ಭೃಗುಶಾಪ ಯಕ್ಷಗಾನ ಪ್ರಸಂಗದಿಂದಾಯ್ದ ಹಾಡುಗಳನ್ನ. ಭಾಗವತರು ದೇವಿ ಪ್ರಸಾದ್ ಆಳ್ವ ತಳಪಾಡಿ, ಮದ್ದಳೆ ದಯಾನಂದ್ ಮಿಜಾರು, ಚಂಡೆ ಶ್ರೀಧರ ವಿಟ್ಲ ತಳಪಾಡಿ. ಮದವೂರ ಪುರದೊಳು ನೆಲೆಸಿರುವ ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಭೃಗುಶಾಪ. ಭಾಗವತರು ದೇವಿ ಪ್ರಸಾದ್ ಆಳ್ವ ತಲಪಾಡಿ, ಮದ್ದಳೆ ದಯಾನಂದ ಮಿಜಾರು, ಚೆಂಡೆ ಶ್ರೀಧರ್ ವಿಟ್ಲ. ಧರೆಯೊಳು ರಂಜಿಸುವ ಮದವೂರ ಪುರದೊಳು ನೆಲೆಸಿರುವ ಕರುಣದಿ ನಿಜ ಕಿಂಕರರಿಗೊಲಿದು ಕರುಣದಿ ನಿಜ ಕಿಂಕರರಿಗೊಲಿದು ಮನದಿರುವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾಸದನ ಬಾಲಗಿರಿಜೆಯಳ ಬಾಲನೆನಿಸಿ ರಿಪುಜಾಲ ಬರಿದೆ ಜಯಶೀಲನೆ ಎಲ್ಲರು ಬಾಲಿಸು ಗಜವದನ ಆಲಿಸಿದನು ಕೃಪಾಳು ಮುಂಬಗ ಕಾಲಕರ್ಮದ ಸ್ಥಿತಿಗತಿಯ ವ್ಯಾಕುಲ ನಿಮಗೆ ಹೀಗೆ ವ್ಯಾಕುಲ ಲೋಕವಂದ್ಯರು ನೀವು ಲೋಕವಂದ್ಯರು ನೀವು ಕರ್ಮ ವಿಭಾಗ ಗರ್ಗರಿಗೆ ಕಾಣನಾಗಿ ಹಪಾಕ ಶಾಸನ ನೇಗಿ ಆ

ಬವಿಬೆನು ಚಿರದುಳಾಂತೆ ತಾಪಸೋತ್ತಮ ಶ್ವಾಪಧರ ನಿಗ್ರಹಣದ ಕಲಾಪದು ಕ್ರಮ ಶ್ವಾಪಧರ ನಿಗ್ರಹಣದ ಕಲಾಪದು ಕ್ರಮ ಕೋಪಕಿತ್ತು ಮನವ ಕೊಲ್ಲಲು ಪಾಪ ಕಾರ್ಯವು ಕೋಪಕಿತ್ತು ಮನವ ಕೊಲ್ಲಲು ಪಾಪ ಕಾರ್ಯವು ಲೋಪವೆಂದು ಬಂದು ಬದುಕಿ ಆಪ ಧರ್ಮವು ಕೋಪಗಿತ್ತು ಮನವ ಕೊಲ್ಲಲು ಪಾಪ ಕಾರ್ಯವು ಲೋಪವೆಂದು ಬಂದು ಬದುಕಿ ಆಪ ಧರ್ಮವು ಶಾಪವಿದನು ಶಿರದುಳಾಂತೆ ತಾಪಸೋತ್ತಮ ಶ್ವಾಪಧರ ನಿಗ್ರಹಣದ ಕಲಾಪದು ಕ್ರಮ ಶಾಪವಿದನು ಶಿರದುಳಾಂತೆ ಗಣಿತು ತವಾಸವನನು ರಕ್ಷಿಸಲೈದಿದೆ ತವಿಸುವ ವ್ಯಕ್ತಿಯೊಳಿರಬೇಕೈ ಗುಣ ತವಿಸುವ ವ್ಯಕ್ತಿಯೊಳಿರಬೇಕೈ ಗುಣ ನವ ನಿರ್ಮಾಣದ ಸಂವಹನೆಯೇ ತವದೆಯೇ ತವ ಗುಣವ ಗಣಿಸುತ್ತ ವಾಸವನನ್ನು ರಕ್ಷಿಸಲೈದಿದ್ದೇನೆ ವಾಸವನನ್ನು ರಕ್ಷಿಸಲೈದಿದ್ದೇನೆ ಸಂಪನ್ನವಾಗಿರಲಿನ್ನು ಬ

ಶಕ್ತಿ ಕೋಪಗಳು ಸುಡುವ ಪ್ರಚಂಡ ಶಕ್ತಿ ಕಂಡೆವೈ ಕ್ಷಮೆಯ ಕಮಂಡಲು ಮುಂಕೊಂಡು ಸೃಜಿ ದಿವ್ಯ ತೇಜ ಮುಂಕೊಂಡು ಸೃಜಿ ದಿವ್ಯ ತೇಜ ಕಂಡೇ ವೈಕ್ಷಮಯ ಕಮಂಡಲೋದಕವ ಮುಂಕೊಂಡು ಸೃಜಿ ದಿವ್ಯ ತೇಜ ಪ್ರಚಂಡ ಮುನಿಯೇ ಕೋಪಗೊಂಡು ಸುಡುವ ರುದ್ರಶಕ್ತಿ ಭೂಷಣನ ಕುಮಾರ ಗಜವದನನ ಚರಣ ಕಮಲ ಕಾರತಿ ಎತ್ತಿರಿ ಆರತಿ ಬೆಳಗಿರಿ ಗಜಮುಖರವಾಗಿ ಗಣಪಗೆ ಕೇಳಿ. ಇದುವರೆಗೆ ಶ್ರೀಧರ್ ಡಿಎಸ್ ವಿರಚಿತ ಮೃಗುಶಾಪ ಯಕ್ಷಗಾನ ಪ್ರಸಂಗದಿಂದಾಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ದೇವಿ ಪ್ರಸಾದ್ ಆಳ್ವ ತಳಪಾಡಿ, ಮದ್ದಳೆ ದಯಾನಂದ್ ಮಿಜಾರು, ಚಂಡೆ ಶ್ರೀಧರ ವಿಟ್ಲ ತಳಪಾಡಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವಿರೂಪಾಕ್ಷ ಬಸಪ್ಪ ಕೋಲಣ್ಣವರ್ ಅವರಿಂದ ಕೋಲಾಟದ ಹಾಡುಗಳನ್ನು ಆಲಿಸಿ. ಬಣ್ಣದ ಕೋಲಾಕೋತ ಬಾನನ್ನ ನಾದಿನಿ ಬಣ್ಣದ ಕೋಲಾಕೋತ ಬಾನನ್ನ ನಾದಿನಿ ಕಟ್ಟಿಯ ಮ್ಯಾಲೆ ಬಾವಯ್ಯ ಕುಂತಾನೆ ಬಾವೆ ಕಟ್ಟಿಯ ಮ್ಯಾಲೆ ಕೂಡಿ ಕೋಲಾಟಾಡೋನು ಬನ್ನಿವಾರಿಗೆ ಗೆಳೆಯರು ಕೂಡಿ ಕೋಲಾಟದ ಪದವ ಆಡುತ್ತ ಕೊಲೆ ಕೋಲಾಟದ ಪದವ ಆಡುತ್ತ ಕೊಲೆ ಕೊಲು ಮುತ್ತಿನ ಕೊಲು ಕೊಲು ಕೊಲೆನ್ನ ಏ